ರಕ್ಷಿತ್ ರಾಜ್ UM ಅವರು. ರಕ್ಷಿತ್ ರಾಜ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಎಲ್ಲ ನೆಚ್ಚಿನ ರೈತ ಬಂಧುವರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೇಸಿಗೆಯಲ್ಲಿ ಈ ಒಂದು ರಾಸುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ, ನಮ್ಮ ಪಶುಪಾಲಕರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆ ಒಬ್ಬ ಪಶು ವಿಜ್ಞಾನಿಯಾಗಿ ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಬ್ಬ ಕೃಷಿಕನಿಗೂ ನೀವು ಹೇಳ್ತಾನೆ ಇರ್ತೀರಿ, ಕೃಷಿಯ ಜೊತೆಗೆ ಪಶುಪಾಲನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆಗಳಿದೆ ಅಂತ ಹೇಳಿ, ಒಬ್ಬ ಪಶು ವಿಜ್ಞಾನಿಯಾಗಿ ಇದರ ಪ್ರಾಮುಖ್ಯತೆ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತವಾಗ್ಲೂ ಸರ್, ನಮ್ಮ ರೈತರು ಹಳೆ ಕಾಲದಿಂದಲೂ ಒಂದು ಸಮಗ್ರ ಕೃಷಿ ಅನ್ನೋ ಪದ್ಧತಿಯನ್ನ ಅನುಸರಿಸಿಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಕೆಲವೊಂದು 15-20 ವರ್ಷಗಳಿಂದ ಒಂದು ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಕೇಳ್ತೀವಿ, ಸಮಗ್ರ ಕೃಷಿ ಅನ್ನೋ ಪದ್ಧತಿ ಈಗೀಗ ಬರ್ತಾ ಇದೆ. ನೀವು ಮುಂಚೆ ಒಂದು 10-15 ಹಿಂದಿನ ವರ್ಷಗಳಿಗೆ ಹೋಗೋದಾಯ್ತು ಅಂತಂದ್ರೆ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಒಂದೆರಡು ಹಸು, ಕರು, ಅದೇ ರೀತಿ ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಮೇಕೆ ಆಗ್ಬೋದು, ಈ ರೀತಿ ಎಲ್ಲಾ ಸಾಕಾಣಿಕೆನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಈ ನಗರೀಕರಣ ಆಗ್ಬೋದು, ನಾಗರೀಕರಣ ಆಗ್ಬೋದು, ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳು ನಮಗೆ ದೊರಕದ್ರಿಂದ ರೈತರು ಈ ಪಶುಸಂಗೋಪನೆ ಮಾಡೋಂಥದ್ದನ್ನ ಕಡಿಮೆ ಮಾಡ್ತಾ ಇದಾರೆ. ಈಗೀಗ ಸರ್ಕಾರ ಮತ್ತು ರೈತರಲ್ಲಿ ಕೆಲವು ಅರಿವುಗಳು ಮೂಡಿರೋದ್ರಿಂದ ಪಶುಸಂಗೋಪನೆಯನ್ನು ಪ್ರಾರಂಭ ಮಾಡ್ತಾ ಇದಾರೆ ಹೆಚ್ಚು ಒಲವು ತೋರಿ. ಪಶುಸಂಗೋಪನೆ ಅಂದ್ರೆ ಏನಂತಂದ್ರೆ ಒಬ್ಬ ರೈತರಿಗೆ ಒಂದು ಜೀವನನಿಧಿ ಅಥವಾ ಇನ್ಶೂರೆನ್ಸ್ ಇದ್ದಂಗೆ. ಈಗ ನೀವು ಯಾವುದೇ ಒಂದು ಬೆಳೆ ಬೆಳೆದ್ರೆ ಭತ್ತ ಆಗ್ಬೋದು, ರಾಗಿ ಆಗ್ಬೋದು ಅಥವಾ ತರಕಾರಿ ಆಗ್ಬೋದು, ಜೋಳ ಆಗ್ಬೋದು, ನಿಮಗೆ ಕನಿಷ್ಠ 3-4 ತಿಂಗಳು ಬೇಕಾಗುತ್ತೆ ಒಂದು ಆದಾಯ ಬರಕ್ಕೆ. ಆದ್ರೆ ಪ್ರತಿನಿತ್ಯ ನಿಮಗೆ ಒಂದು ಆದಾಯ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಪಶುಸಂಗೋಪನೆಯನ್ನ ಮಾಡಬೇಕು. ಪಶುಸಂಗೋಪನೆ ಅಂತ ಬಂದಾಗ ಅದರಲ್ಲಿ ಹೈನುಗಾರಿಕೆ ಬರುತ್ತೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬರುತ್ತೆ, ಕೋಳಿ ಸಾಕಾಣಿಕೆ ಬರುತ್ತೆ, ಹಂದಿ ಸಾಕಾಣಿಕೆ ಬರುತ್ತೆ. ಅದರಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚು ರೈತರು ಹೈನುಗಾರಿಕೆಯನ್ನ ಅವಲಂಬನೆ ಮಾಡಿದ್ದಾರೆ. ಯಾಕಂದ್ರೆ ಹೈನುಗಾರಿಕೆ ಮಾಡೋದ್ರಿಂದ ನಿಮಗೆ ಒಂದು ಮನೆಗೆ ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ, ಅದೇ ರೀತಿ ಬೆಣ್ಣೆ ತುಪ್ಪ ಆಗ್ಬೋದು, ಮತ್ತೆ ಹಸುವಿನ ಸಗಣಿ ಮತ್ತು ಗಂಜಲ ಕೂಡ ಸಿಗುತ್ತೆ. ಇವುಗಳನ್ನ ನಾವು ಗೊಬ್ಬರವಾಗಿ ಕೂಡ ಉಪಯೋಗಿಸ್ತಾ ಇದ್ದೀವಿ. ಹಲವಾರು ರೈತ ಮಹಿಳೆಯರು ಇಂದು ಹೈನುಗಾರಿಕೆ ನಡೆಸಿದ್ರಿಂದ ಮನೆಗೆ ಒಂದು ಆದಾಯವನ್ನು ಗಳಿಸ್ಕೊತಾ ಇದ್ದಾರೆ ಮತ್ತು ಸ್ವಯೋದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬ ರೈತರು ಕೂಡ ಒಂದು ಪಶುಸಂಗೋಪನೆ ಮೇಲೆ ಅವಲಂಬನೆ ಆಗೋದ್ರಿಂದ ಒಂದು ಆದಾಯ ಗಳಿಸೋದ್ರ ಜೊತೆಗೆ ಸುಸ್ಥಿರ ಕೃಷಿಯನ್ನು ಕೂಡ ಒಂದು ನಡೆಸಿಕೊಂಡು ಹೋಗ್ಬೋದು. ಅದೇ ರೀತಿ ಒಂದು ಕೆಲವು ಗಾದೆಗಳು ಕೂಡ ನಮ್ಮ ರೈತರಲ್ಲಿ ಪ್ರಚಲಿತ ಇದೆ. ಅಂದ್ರೆ ಉಣ್ಣಬೇಕು ಉಡಬೇಕು ಅಂತಂದ್ರೆ ಹಸು ಅಥವಾ ಎಮ್ಮೆ ಕಟ್ಟಿ ಅಂತ ಹೇಳಿ, ಅದೇ ರೀತಿ ಆಡು ಸಾಕಿ ಅರಸರಾಗಿ, ಕುರಿ ಸಾಕಿ ಕುಬೇರರಾಗಿ, ಇವೆಲ್ಲ ಮಾತುಗಳು, ಗಾದೆ ಮಾತುಗಳು ಹಲವಾರು ತಲೆಮಾರಿನಿಂದ ನಡ್ಕೊಂಡು ಬಂದಿರೋದ್ರಿಂದ, ಆದ್ರೆ ನಮ್ಮ ರೈತರು ಈಗಿನ ಕೆಲವಾರು ವರ್ಷಗಳಿಂದ ಇವನ್ನೆಲ್ಲ ಬಿಟ್ಟಿದ್ರು, ಈಗ ಮರಳಿ ಈ ಪಶುಸಂಗೋಪನೆ ಮೇಲೆ ಒಲವು ತೋರಿಸಿ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಸಂತೋಷವಾಗಿದೆ. ಅಂತ ರೈತರಿಗೆ ಬಹಳ ಮುಖ್ಯವಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಪಶುಸಂಗೋಪನೆ ಮಾಡಬೇಕು ಅನ್ನೋ ವಿಷಯ ಬಹಳಷ್ಟು ಗಂಭೀರವಾಗಿದ್ದು ಮತ್ತು ಅದನ್ನು ಅವರು ಅರ್ಥಕೊಂಡು ಹೋದ್ರೇನೆ ಅವರು ಲಾಭದಾಯಕವಾಗಿ ಮತ್ತು ಸುಸ್ಥಿರವಾಗಿ ಪಶುಸಂಗೋಪನೆ ಕೃಷಿಯನ್ನು ಮಾಡಿಕೊಂಡು ಹೋಗ್ಬೋದು. ಬಹಳ ಒಳ್ಳೆಯ ಗಾದೆಗಳನ್ನ ನೀವು ನೆನಪಿಸಿದ್ರಿ. ಉಣ್ಣಬೇಕು ಉಡಬೇಕು ಅಂದ್ರೆ ಪಶು ಸಂಗೋಪನೆ ಮಾಡಬೇಕು. ಆಡು ಸಾಕಿ ಅರಸರಾಗಿ, ಅರಸರಾಗಿ ಕುರಿ ಸಾಕಿ ಕುಬೇರರಾಗಿ. ಇದು ತುಂಬಾ ಚೆನ್ನಾಗಿದೆ ರಕ್ಷಿತ್ ಅವರೇ. ಈಗ ಹೇಳಿ, ಈಗ ವಿಷಯದ ಕಡೆ ಯೋಚನೆ ಮಾಡೋದಾದ್ರೆ ಬೇಸಿಗೆಯಲ್ಲಿ ನಮಗೆ ಹೇಗೆ ಹವಾಮಾನದಲ್ಲಾಗುವಂತ ಬದಲಾವಣೆಯಿಂದ ಆರೋಗ್ಯದಲ್ಲಿ ಕೆಲವೊಂದು ತೊಂದರೆಗಳಾಗುತ್ತೆ, ರಾಸುಗಳಿಗೂ ಸಹ ಅವು ಹೇಳ್ಕೊಳ್ಳಕ್ಕೆ ಆಗದೆ ಹೋದ್ರೂ ಸಹ ಸಹಜವಾಗಿ ಅವುಗಳ ಆರೋಗ್ಯದಲ್ಲೂ ಕೆಲವು ಬದಲಾವಣೆಗಳಾಗುತ್ತೆ, ಅದನ್ನ ನಾವು ನಿಗಾ ವಹಿಸಿ ನೋಡಬೇಕಾಗತ್ತೆ. ಹೇಳಿ, ಯಾವ ರೀತಿಯ ಒಂದು ಒತ್ತಡಗಳು ಶಾಖದಿಂದ ಪಶುಗಳ ಆರೋಗ್ಯದ ಮೇಲೆ ಉಂಟಾಗುತ್ತೆ, ಹಸುವಿನಲ್ಲಾದ್ರೆ ಹೇಗೆ, ಕುರಿ ಮೇಕೆಗಳಲ್ಲಿ ಹೇಗೆ, ಆ ಬಗ್ಗೆ ಏನಾದರೂ ಹೇಳೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲಿ ಸರ್. ಈಗ ಬೇಸಿಗೆಯಲ್ಲಿ ಬೇಸಿಗೆಯನ್ನು ಸುಡು ಬಿಸಿಲು ಇರುತ್ತಲ್ಲ, ಅಂತದ್ರಲ್ಲಿ ಜಾನುವಾರುಗಳು ಕೂಡ ಪ್ರಾಣಿ ಪಕ್ಷಿಗಳಾಗ್ಬೋದು ಎಲ್ಲವೂ ಕೂಡ ಈ ಬೇಸಿಗೆಯಿಂದ ಬಹಳಷ್ಟು ನರಳುತ್ತವೆ. ಆದರೆ ಸಾಮಾನ್ಯವಾಗಿ ನಾವು ಅದನ್ನು ಗಮನಿಸೋಕೆ ಹೋಗೋದಿಲ್ಲ. ಇವುಗಳಿಂದ ಹಲವಾರು ದುಷ್ಪರಿಣಾಮಗಳು ಕೂಡ ಅವರು ರೈತರುಗಳು ಅನುಭವಿಸ್ತಾರೆ. ಈಗೀಗ ಏನು ರೈತರು ಹಲವಾರು ಜನ ಪಶುಸಂಗೋಪನೆ ಮಾಡ್ತಾ ಇದ್ದಾರೆ, ಅವ್ರಿಗೇನು ಅಂತಂದ್ರೆ ಒಂದು ವೈಜ್ಞಾನಿಕವಾಗಿ ವಸತಿ ಮಾಡುವಂಥದ್ದಾಗಿರ್ಬೋದು, ಆಹಾರ ನಿರ್ವಹಣೆ ಆಗಿರ್ಬೋದು, ಮತ್ತೆ ಆರೋಗ್ಯ ನಿರ್ವಹಣೆ ಆಗಿರ್ಬೋದು, ಮೇಲ್ಮೇಲೆ ಒಂದಷ್ಟು ಮಾಹಿತಿಗಳು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದ್ರೆ ಬೇಸಿಗೆಯಲ್ಲಿ ಆಗಂತ ಒಂದು ತಾಪಮಾನದಿಂದ ಆಗಂತ ದುಷ್ಪರಿಣಾಮಗಳು ಹಲವಾರು ರೈತರಿಗೆ ಅರಿವಿರಲ್ಲ. ಈಗ ತಾವು ನೋಡ್ಬೋದು ಕೇಳ್ಬೋದು, ಮೊದಲೇದಾಗಿ ಏನು ಅಂತಂದ್ರೆ ಈ ಶಾಖದ ಒತ್ತಡ, ಬೇಸಿಗೆಯಲ್ಲಿ ಆಗಂತ ಶಾಖದ ಒತ್ತಡ, ಇದು ಈ ಶಾಖದ ಒತ್ತಡ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ಒಂದು ಈ ಶಾಖ ಉತ್ಪತ್ತಿ ಆಗಿರುತ್ತೆ. ನಾವು ತಿನ್ನುವಂತ ಆಹಾರ ಆಗ್ಬೋದು ಅಥವಾ ಹೊರಗೆ ವಾತಾವರಣದಿಂದ ಸಿಗುವಂತ ಸೂರ್ಯನ ಶಾಖದಿಂದ ಆಗ್ಬೋದು, ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿ ಆಗ್ತಿರುತ್ತೆ. ಈ ಶಾಖ ಯಾವಾಗ್ಲೂ ಅತಿ ಹೆಚ್ಚು ಅಂದ್ರೆ ದೇಹ ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲವೋ ಅಷ್ಟು ಉತ್ಪತ್ತಿ ಆದಾಗ ಏನಾಗುತ್ತೆ, ದೇಹದಲ್ಲಿ ಶಾಖದ ಒತ್ತಡ ಶುರು ಆಗುತ್ತೆ. ಅಂದ್ರೆ ವಾತಾವರಣದಲ್ಲಿ ಬೇಸಿಗೆ ಜಾಸ್ತಿ ಆದಾಗ, ತಾಪಮಾನ ಜಾಸ್ತಿ ಆದಾಗ ಈ ಶಾಖದ ಒತ್ತಡವನ್ನು ನಾವು ಅನುಭವಿಸ್ತೇವೆ. ಸಾಮಾನ್ಯ ಒಂದು ರಾಸು ಅಂದ್ರೆ ಈಗ ನಮ್ಮ ವಿದೇಶಿ ತಳಿಗಳ ವಿದೇಶಿ ತಳಿಗಳಿಗೆ ಬರೋದಾಯ್ತು ಅಂತಂದ್ರೆ 20-24 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅವು ಬಹಳ ಆರಾಮಾಗಿ ಥರ್ಮೋ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ಅವು ಇರ್ತವೆ. ನಮ್ಮ ಭಾಗದಲ್ಲಿ ಮಿಶ್ರತಳಿ ಹಸುಗಳು ಇರುವಂತದ್ದು, ಮಿಶ್ರತಳಿ ಹಸುಗಳು ಮತ್ತು ದೇಸಿ ಹಸುಗಳು ಇವೆ. ಈ ದೇಸಿ ಹಸುಗಳು 30-33 ಡಿಗ್ರಿ ಟೆಂಪರೇಚರ್ ಹೋದ್ರೂ ಕೂಡ ಅವು ತಡ್ಕೊಳ್ತವೆ. ಆದ್ರೆ ಈ ನಮ್ಮ ಈ ಮಿಶ್ರತಳಿ ಹಸುಗಳು 30 ಡಿಗ್ರಿ ಮೇಲೆ ಟೆಂಪರೇಚರ್ ದಾಟಿದ್ದೇ ಆಗಿದೆ ಅಂತಂದಲ್ಲಿ ಈ ಶಾಖದ ಒತ್ತಡಕ್ಕೆ ಒಳಗಾಗಿ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುತ್ತೆ. ಈಗ ಹೇಳ್ದಂಗೆ ಈಗ ಶಾಖದ ಒತ್ತಡ ಅಂತ ಅಂದಾಗ ಏನೇನು ಲಕ್ಷಣಗಳು ಏನೇನು ಬರುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು ರೈತರು. ಮೊದಲೇದಾಗಿ ಬಿಸಿಲಿನ ಸಂದರ್ಭದಲ್ಲಿ ಈ ಆಹಾರ ತಿನ್ನಂತದನ್ನ ಮೊದಲು ಕಡಿಮೆ ಮಾಡುತ್ತೆ. ಶಾಖ ಹೆಚ್ಚಾದಂತೆ ಆಹಾರ ಸೇವನೆ ಕೂಡ ಕಡಿಮೆ ಆಗ್ತಿರುತ್ತೆ. ನೀರಿನ ಮೇಲೆ ಜಾಸ್ತಿ ಬಾಯಾರಿಕೆಯಾಗಿ ನೀರಿನ ಕುಡಿಯಂತದ್ದು ಕೂಡ ಜಾಸ್ತಿ ಕಾಣಬಹುದು. ಅದೇ ರೀತಿ ಏನಾಗುತ್ತೆ ಈ ಹಾಲಿನ ಇಳುವರಿ, ಯಾವಾಗ ನಾವು ಆಹಾರವನ್ನು ಸರಿಯಾಗಿ ಸೇವಿಸ್ತಿಲ್ಲವರು ಅದೇ ರೀತಿ ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಈ ಏನು ಹಸುಗಳು ಸ್ವಲ್ಪ ನೆರಳಿಗೆ ಹೋಗುವಂತದ್ದು ಅಥವಾ ಸ್ವಲ್ಪ ಸುಸ್ತಾಗಿ ಕೂರುವಂತದ್ದು, ಈ ರೀತಿ ಸಮಸ್ಯೆಗಳೆಲ್ಲ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಜೊತೆಗೆ ಏರುಸಿರು ಬಿಡುವಂಥದ್ದು ಅಂದ್ರೆ ಬಾಯಿ ತೆರೆದುಕೊಂಡು ಒಂದು ಉಸಿರಾಟವನ್ನು ಹಾಡಂತದ್ದು, ಈ ರೀತಿ ಲಕ್ಷಣಗಳನ್ನು ಕಂಡು ಬರುತ್ತವೆ ಬೇಸಿಗೆಯಲ್ಲಿ. ಇದು ಶಾಖರ ಒತ್ತಡ ಹೆಚ್ಚಾದ ಹೋದಂತೆ ಮೈ ತಣ್ಣಗೆ ಆಗಂತದ್ದು, ಮತ್ತೆ ನಂತರದಲ್ಲಿ ಅದು ಹಸುಗಳು ಸುಸ್ತಾಗಿ ಒಂದು ನೆಲಕ್ಕೆ ಕೂರಂತದ್ದು, ನಂತರದಲ್ಲಿ ಈ ಮೂರ್ಛೆ ಹೋಗುವಂತ ಸಿಚುಯೇಷನ್ ಗಳು ಕೂಡ ನಮಗೆ ಕಂಡು ಬರುತ್ತವೆ. ಈ ಶಾಖರ ಒತ್ತಡ ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ. ಈ ಶಾಖರ ಒತ್ತಡದಿಂದ ಏನಾಗುತ್ತೆ ಕೆಲವು ದುಷ್ಪರಿಣಾಮಗಳು ಕಾಣಿಸ್ತದೆ. ಈಗ ಜನರಲ್ ಆಗಿ ನಾವು ಹೇಳಿದಂಗೆ ಕೆಲವು ಲಕ್ಷಣಗಳ ಬಗ್ಗೆ ನಾವು ಈಗ ಮಾತಾಡಿದ್ವಿ. ಯಾವಾಗ ಈ ಶಾಖರ ಒತ್ತಡ ಅತಿ ಹೆಚ್ಚು ಜಾಸ್ತಿಯಾಗಿ ಮತ್ತು ಹಸುಗಳು ಎಲ್ಲವನ್ನು ಕೂಡ ಲಕ್ಷಣಗಳು ತೋರ್ಪಡಿಸುವುದಿಲ್ಲ, ಕೆಲವು ಲಕ್ಷಣಗಳು ಒಳಗೆ ಇರುತ್ತದೆ, ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಹೇಳಿದಂಗೆ ಹಾಲಿನ ಇಳುವರಿ ಕಡಿಮೆ ಆಗ್ತಾ ಇರುತ್ತೆ. ಅತಿ ಹೆಚ್ಚು ಮೇವಿನ ಸೇವನೆ ಮಾಡ್ತಿರಲಿಲ್ಲ, ಕ್ರಮೇಣವಾಗಿ ಹಾಲಿನ ಇಳುವರಿ ಕಡಿಮೆ ಆಗ್ತಿರುತ್ತೆ. ಮತ್ತೆ ಈ ಹೊಟ್ಟೆಯಲ್ಲಿ ಏನಾಗುತ್ತೆ, ಇನ್ನು ನಾವು ದೊಡ್ಡ ಹೊಟ್ಟೆ ರುಮೆನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಶಾಖರ ಒತ್ತಡದಿಂದ ಇಂಡೈಜೆಷನ್ ಅನ್ನೋದು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ನಾವೇನು ನಮ್ಮಲ್ಲಿ ಮನುಷ್ಯರಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಹಸುಗಳಲ್ಲೂ ಕೂಡ ಈ ರುಮೆನ್ ಮೋಟಿಲಿಟಿ ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ಒಂದೊಂಥರ ಇಂಡೈಜೆಷನ್ ಶುರುವಾಗಿ ಅದು ಆಹಾರವನ್ನು ಸರಿಯಾಗಿ ಸೇವನೆ ಮಾಡೋದಿಲ್ಲ. ಅದೇ ರೀತಿ ಈ ನಾವು ಈ ಗೊರಸುಗಳಲ್ಲಿ ಕೆಲವು ಕುಂಟಂತ ಪ್ರಾಬ್ಲಮ್ಗಳೆಲ್ಲ ಕಾಣಿಸ್ತೀವಿ. ಯಾವಾಗ ಈ ಶಾಖರ ಒತ್ತಡದಿಂದ ಕೂಡ ರುಮೆನ್ನಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೋ ಆ ಸಂದರ್ಭದಲ್ಲಿ ಗೊರಸುಗಳಲ್ಲೂ ಕೂಡ ಗಾಯ ಆಗುತ್ತೆ ಮತ್ತು ಹಸುಗಳು ಕುಂಟಂತದನ್ನು ಕೂಡ ನಾವು ಗಮನಿಸ್ತೀವಿ. ಅದೇ ರೀತಿ ಈ ರೋಗ ನಿರೋಧಕ ಶಕ್ತಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕರೋನಾ ಬಂದ ನಂತರದ ಎಲ್ಲರೂ ಕೂಡ ಅರಿವಿದೆ ರೋಗ ನಿರೋಧಕ ಶಕ್ತಿ. ಈ ಶಾಖರ ಒತ್ತಡ ಅತಿ ಹೆಚ್ಚು ಆದಂತೆ ರೋಗ ನಿರೋಧಕ ಶಕ್ತಿ ಕೂಡ ಕುಂಠಿತಾ ಹೋಗುತ್ತೆ. ಈ ರೋಗ ನಿರೋಧಕ ಶಕ್ತಿ ಕುಂಠಿತಾ ಹೋದ್ಮೇಲೆ ಈಗ ಕಾಲುಬಾಯಿ ಜ್ವರ ಅಂತ ಎಲ್ರಿಗೂ ಗೊತ್ತು. ಸಾಮಾನ್ಯವಾಗಿ ಬೇಸಿಗೆ ಟೈಮ್ನಲ್ಲಿ ಈ ಮೇ ಜೂನ್ ಟೈಮ್ನಲ್ಲಿ ಕಾಲುಬಾಯಿ ಜ್ವರ ಬರುವಂತದ್ದು ಸರ್ವೇ ಸಾಮಾನ್ಯ. ನಮ್ಮ ಮೈಸೂರು ಭಾಗದಲ್ಲಿ ಅಂತೂ ಕಳೆದ ವರ್ಷ ಕಾಲುಬಾಯಿ ಜ್ವರಕ್ಕೆ ಹಲವಾರು ಜಾನುವಾರುಗಳು ತುತ್ತಾಗಿ ಎಷ್ಟೋ ಸಾವುಗಳನ್ನು ಕೂಡ ಕಂಡು ಬಂದವು. ಇದೇನಂತಂದ್ರೆ ಶಾಖರ ಒತ್ತಡ ಜಾಸ್ತಿ ಆದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಈ ಕಾಲುಬಾಯಿ ಜ್ವರಕ್ಕೂ ಕೂಡ ತುತ್ತಾಗುವಂಥದ್ದು ಇರುತ್ತೆ. ಇವನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಕೆಲವು ನಿಯಂತ್ರಣಗಳಿಗೆ ಇರುವಂತ ಕೆಲವು ಮೆಷರ್ಸ್ ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಅಂದ್ರೆ ಈ ಲಕ್ಷಣಗಳು ಈಗ ನೀವು ಹೇಳಿದ್ದು ಈ ಲಕ್ಷಣಗಳನ್ನ ನಾವು ಗಮನಿಸಬಹುದು. ಈಗ ನಾವು ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಹೇಳದಂಗೆ ಮೊದಲನೇದಾಗಿ ಹಾಲಿನ ಇಳುವರಿ ಕಡಿಮೆ ಆಗಂಥದ್ದು, ನಂತರದಲ್ಲಿ ಈ ಏನು ಅಸಿಡಿಟಿ ಅಥವಾ ಏನು ರುಮೆನ್ ಮೋಟಿಲಿಟಿ ಕಡಿಮೆ ಆಗಿ ಅದರಿಂದ ಗೊರಸುಗಳಲ್ಲಿ ಗಾಯ ಆಗಂಥದ್ದು. ಅದೇ ರೀತಿ ನಾವು ಕೀಟೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಯಾವಾಗ ಆಹಾರ ಕಡಿಮೆ ಸೇವನೆ ಆಗ್ತಿರುತ್ತೆ, ಆಹಾರ ಸೇವನೆ ಕಡಿಮೆ ಆದಾಗ ದೇಹದಲ್ಲಿ ಇರುವಂತಹ ಕೆಲವು ಫ್ಯಾಟ್ನ ಬಾಡಿ ಉಪಯೋಗಿಸ್ಕೊಳ್ಳೋದ್ರಿಂದ ಬಾಡಿಯಲ್ಲಿ ನಾವು ಕೀಟೋಸಿಸ್ ಅನ್ನೋದನ್ನು ಕೂಡ ಕಾಣಿಸ್ತೀವಿ. ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ ಮುಖ್ಯವಾಗಿ ಅದು ಸಮ್ಮರ್ ಸೀಸನ್ ಅಲ್ಲಿ ಶಾಖರ ಒತ್ತಡ ಆದಾಗಲೂ ಕೂಡ ಉಂಟಾಗಂಥದ್ದು ಇರುತ್ತೆ. ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಕೆಚ್ಚಲು ಬಾವು, ಮ್ಯಾಸ್ಟೈಟಿಸ್ ಅನ್ನೋದು ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆದ್ಮೇಲೆ ಈ ಕೆಚ್ಚಲು ಬಾವು ಕೂಡ ಬರುವಂತದ್ದು ಸಾಮಾನ್ಯ. ಇದ್ರ ಜೊತೆಗೆ ಏನು ಅಂತಂದ್ರೆ ತಾವೆಲ್ಲ ಈ ಗರ್ಭಪಾತ ಆಗಂತದ್ದು ಕೂಡ ಕೇಳಿರ್ತೀರಾ. ಈ ಬೇಸಿಗೆ ಸಮಯದಲ್ಲಿ ತಾಪಮಾನ ಹೆಚ್ಚಾದಾಗ ಈ ಗರ್ಭಪಾತ ಆಗಂತದ್ದು ಅಥವಾ ನೀವು ರಿಪೀಟ್ ಬ್ರೀಡಿಂಗ್ ಏನು ಸಾಮಾನ್ಯ ಬಂಜಿತನ ಅಂತ ಹೇಳ್ತೀವಿ ಅಥವಾ ಪದೇ ಪದೇ ಬೆದೆಗೆ ಬರುವಂತದ್ದು, ಈ ರೀತಿ ಕೂಡ ನೀವು ಗಮನಿಸ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಒಂದು ಶಾಖದ ಒತ್ತಡದ ಒಂದು ದುಷ್ಪರಿಣಾಮಗಳ ಆಗಿರುತ್ತೆ. ಇದು ರಾಸುಗಳಲ್ಲಿ ಆಯ್ತು, ಇನ್ನು ಕುರಿ ಮೇಕೆಗಳಲ್ಲೂ ಯಾವ ರೀತಿಯ ಪರಿಣಾಮಗಳು ಇರುತ್ತೆ? ಕುರಿ ಮೇಕೆಗಳಲ್ಲೂ ಕೂಡ ಇದೇ ರೀತಿಯ ಕೆಲವು ನಾವು ಸಮಸ್ಯೆಗಳನ್ನ ಕಂಡು ಬರ್ತೀವಿ. ಕುರಿ ಮೇಕೆಗಳು ಸಾಮಾನ್ಯ ನಮ್ಮ ರೈತರು ಈಗಿನ ರೈತರು ಹೇಗೆ ಅಂತಂದ್ರೆ ಹೊರಗೆ ಬಿಟ್ಟು ಮೇಯಿಸಂತಂದು ನಾವು ನೋಡ್ತಾ ಇರ್ತೀವಿ. ತಾಪಮಾನ ಹೆಚ್ಚಾದಾಗ ಏನು ಮಾಡುತ್ತೆ, ಕುರಿಗಳು ಈ ಮರದ ನೆರಳನ್ನ ಬಯಸಿ ಒಂದು ಕಡೆಗೆ ಹೋಗುವಂಥದ್ದು ಅಥವಾ ಸುಸ್ತಾಗಿ ಬೀಳುವಂಥದ್ದು, ಈ ರೀತಿ ಕೂಡ ನಾವು ಲಕ್ಷಣಗಳನ್ನ ನೋಡ್ತಾ ಇರ್ತೀವಿ. ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಶಾಖರ ಒತ್ತಡ ಜಾಸ್ತಿ ಆದಾಗ ಗರ್ಭಪಾತ ಕೂಡ ಆಗಂತ ನಾವು ಕೆಲವು ಘಟನೆಗಳನ್ನ ನೋಡಿದ್ದೇವೆ. ಅದೇ ರೀತಿ ಕೋಳಿಗಳು ಕೂಡ ಮುಖ್ಯವಾಗಿ ಈ ನಾವೇನು ಬ್ರಾಯ್ಲರ್ ಕೋಳಿಗಳು ಅಂತ ನೋಡ್ತೀವಲ್ಲ ಅವುಗಳು ಬಹಳ ಬೇಗ ಬೆಳವಣಿಗೆ ಹೊಂದಿರೋದ್ರಿಂದ ಅತಿ ಹೆಚ್ಚು ಶಾಖ ಆದಾಗ ಅವುಗಳು ಕೂಡ ಈ ಶಾಖದ ಒತ್ತಡಕ್ಕೆ ಒಳಗಾಗಿ ಅವು ಏನು ಮೇವನ್ನ ಸೇವಿಸಿದ ಮೇಲೆ ಆಹಾರವನ್ನು ಸೇವಿಸಿದ ನಂತರದಲ್ಲಿ ಒಂದು ಸಾಯಂತ ಇದು ಕೂಡ ಬರ್ತದೆ. ಸಾಮಾನ್ಯವಾಗಿ ಒಂದು ಒಂದು ಒಂದು ಪೌಲ್ಟ್ರಿ ಫಾರ್ಮ್ ನಲ್ಲಿ 1-2% ಅಷ್ಟು ಈ ಶಾಖದ ಒತ್ತಡಕ್ಕೇನೆ ಮಾರ್ಟಲಿಟಿ ಅಥವಾ ಮರಣವನ್ನು ಹೊಂದಂತದನ್ನ ನಾವು ನೋಡ್ತೇವೆ. ಈ ಕೋಳಿಗಳನ್ನ ನಾವು ರೈತರು ಅಕಸ್ಮಾತ್ ಏನಾದ್ರು ಮರಣೋತ್ತರ ಪರೀಕ್ಷೆ ಏನಾದ್ರು ನಡೆಸಿ ನೋಡಿದಾಗ ಆ ಕೋಳಿಗಳ ಎದೆಯ ಭಾಗದಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಅದೇ ರೀತಿ ಈ ಹಾರ್ಟ್ ಮೇಲೆ ಒಂದು ರೆಡ್ ಲೈನ್ ಮಾರ್ಕ್ ಬರುವಂಥದ್ದು, ಈ ರೀತಿ ಲಕ್ಷಣಗಳು ಕೂಡ ಶಾಖದ ಒತ್ತಡದಿಂದ ಆದಾಗ ಕಂಡು ಬರ್ತವೆ. ಶಾಖದ ಒತ್ತಡ ಅವುಗಳ ದೇಹದ ಆರೋಗ್ಯದ ಮೇಲೆ ಈ ರೀತಿ ಪರಿಣಾಮಗಳನ್ನ ಬೀರುತ್ತೆ. ಈಗ ನಮ್ಮ ಪಶುಪಾಲಕರು ನೀವೇ ಹೇಳಿದ ಹಾಗೆ ಯಾರು ಈ ಒಂದು ಶಿಕ್ಷಣದ ಮೂಲಕ ಏನೆಲ್ಲ ಕಲ್ತಿರಲ್ಲ, ನೋಡಿ ಕಲ್ತಿರ್ತಾರೆ ಅಥವಾ ಪರಂಪರೆಯಿಂದ ಅವರ ಅಜ್ಜಿ ತಾತ ಹೇಗೆ ಮಾಡಿದ್ರು ಅದೇ ತರ ಮುಂದುವರ್ಸ್ಕೊಂಡು ಬಂದಿದ್ದಾರೆ, ಅದೇ ತಳಿಯ ರಾಸುಗಳನ್ನು ಸಹ ನಿರ್ವಹಣೆ ಮಾಡ್ತಾ ಇರ್ತಾರೆ. ಹೌದು. ಇನ್ನು ಈ ಹಸುಗಳಲ್ಲೇ ಆಗ್ಲಿ ಕುರಿ ಮೇಕೆಗಳಲ್ಲೇ ಆಗ್ಲಿ ಈ ಸ್ಥಳೀಯ ತಳಿಗಳಲ್ಲದೆ ಬೇರೆ ತಳಿಗಳನ್ನು ಇಲ್ಲಿ ಸಾಕಣೆ ಮಾಡ್ತಾ ಇದ್ದಾರೆ. ಒಂದು ಹಾಲಿನ ಉತ್ಪಾದನೆ ದೃಷ್ಟಿಯಿಂದ ಇರ್ಬೋದು, ಇನ್ನೊಂದು ಈ ಕುರಿ ಮೇಕೆಗಳಲ್ಲಿ ಮಾಂಸದ ಗುಣಮಟ್ಟದ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅವುಗಳ ಒಂದು ಆರೋಗ್ಯ ನಿರ್ವಹಣೆಯಲ್ಲೂ ಈ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಹೌದು ಸರ್, ಖಂಡಿತವಾಗ್ಲೂ. ಈಗ ನಮ್ಮ ಭಾಗದಲ್ಲಿ ಏನು ಅಂತಂದ್ರೆ ನಮ್ಮ ಈಗ ತಳಿಗಳ ಬಗ್ಗೆ ಹಸುಗಳ ತಳಿ ಬಗ್ಗೆ ತೊಳೆದಾಯ್ತು ಅಂದ್ರೆ ಹಳ್ಳಿಕಾರ ಆಗ್ಬೋದು, ಮಲ್ನಾಡ್ ಗಿಡ್ಡ ಆಗ್ಬೋದು, ಅಮೃತ್ ಮಲ್ ಆಗ್ಬೋದು, ಕಿಲಾರಿ ಆಗ್ಬೋದು, ಇವೆಲ್ಲವೂ ಕೂಡ ಹೇಗೆ ಅಂತಂದ್ರೆ ನಾವು ಉಳುಮೆಗೆ ಬಳಸುವಂಥದ್ದು. ಮಲ್ನಾಡ್ ಗಿಡ್ಡ ಒಂದು ನಾವು ಹಾಲಿಗೆ ಬಳಸ್ತೇವೆ. ಅದೇ ರೀತಿ ನಮ್ಮ ಬೀದರ್ ಭಾಗದ ಒಂದು ದೇವಣಿ ಅನ್ನೋ ಒಂದು ತಳಿ ಇದೆ, ಅದು ಕೂಡ ಒಂದು ಹಾಲು ಮತ್ತು ಉಳುಮೆಗೆ ಎರಡು ಕೂಡ ಬರ್ತದೆ. ಆದರೆ ಈಗ ಇನ್ನು ಹಾಲಿನ ಉತ್ಪತ್ತಿ ಜಾಸ್ತಿ ಮಾಡೋದಕ್ಕೆ ಮಿಶ್ರ ತಳಿ ಹಸುಗಳನ್ನು ಕೂಡ ನಾವು ನಮ್ಮ ಭಾಗದಲ್ಲಿ ಕಂಡು ಬರ್ತದೆ. ಈ ಮಿಶ್ರ ತಳಿಗಳ ಹಸುಗಳೇ ಈ ಶಾಖದ ಒತ್ತಡಕ್ಕೆ ಒಳಗಾಗಂಥದ್ದು. ನಮ್ಮ ದೇಸಿ ಹಸುಗಳು ಸಾಮಾನ್ಯವಾಗಿ ಈ ಶಾಖದ ಒತ್ತಡಕ್ಕೆ ಒಳಗಾಗಲ್ಲ. ಮಿಶ್ರ ತಳಿ ಹಸುಗಳು ಈಗಾಗಲೇ ಹೇಳಿದಂಗೆ 30 ಡಿಗ್ರಿಗೂ ಮೇಲ್ಪಟ್ಟು ಹೋಗ್ತಿದೆ ಅಂತಂದಾಗ ಹಲವಾರು ಶಾಖದ ಒತ್ತಡಕ್ಕೆ ಒಳಗಾಗಿ ಅವು ಸಮಸ್ಯೆಗಳನ್ನ ಎದುರಿಸುತ್ತೆ. ಅಂತಹ ಶಾಖದ ಒತ್ತಡವನ್ನು ನಾವು ತಡೆದು ನಾವು ಒಂದು ಹಾಲಿನ ಉತ್ಪತ್ತಿಯನ್ನು ಹೆಚ್ಚಿಗೆ ಮಾಡಬೇಕಂತಂದ್ರೆ ಅವಕ್ಕೆ ಬೇಕಾದಂತ ನಿಯಂತ್ರಣಗಳನ್ನ ನಾವು ಖಂಡಿತವಾಗ್ಲೂ ಅನುಸರಿಸಲೇಬೇಕಾಗುತ್ತೆ. ನಾವೇನಾದ್ರು ಅವುಗಳನ್ನ ಪಾಲನೆ ಮಾಡಿಲ್ಲ ಅಂತಂದ್ರೆ ನಮ್ಮ ಏನು ಹಸುಗಳ ಹಾಲಿನ ಇಳುವರಿ ಒಂದು ಕಡಿಮೆ ಆಗುತ್ತೆ, ಜೊತೆಗೆ ಕೆಲವು ಸಂದರ್ಭದಲ್ಲಿ ರಾಸುಗಳ ಒಂದು ಮರಣವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇನ್ನು ಬೇಸಿಗೆಯಲ್ಲಿ ಇವುಗಳನ್ನ ಬಾಧಿಸುವಂತಹ ಕೀಟಗಳು ಅವುಗಳ ಒಂದು ನಿರ್ವಹಣೆ ಹೇಗೆ ಮಾಡಬೇಕು? ಈಗ ಕೀಟಗಳು ಅಂತ ಬಂದಾಗ ರಾಸುಗಳಲ್ಲಿ ಮುಖ್ಯವಾಗಿ ಬರುವಂತದ್ದು ಒಂದು ಈಗ ಉಣ್ಣೆ ಅಂತ ನಾವು ಕೇಳಿರ್ತೇವೆ. ಉಣ್ಣೆ ಮತ್ತು ಚಿಗಟೆ ಬರುತ್ತೆ. ಈ ಬೇಸಿಗೆ ಸಂದರ್ಭದಲ್ಲಿ ಉಣ್ಣೆಗಳ ಪಾಪ್ಯುಲೇಷನ್ ಬಹಳ ಜಾಸ್ತಿಯಾಗಿ ಅವುಗಳು ರಾಸುವಿನ ಮೇಲೆ ಕುಳಿತು ಒಂದು ರಕ್ತ ಇರುವಂತದ್ದು. ಇದು ಕೇವಲ ರಕ್ತವನ್ನು ಇರೋದಿಲ್ಲ, ಹಲವಾರು ತೈಲೇರಿಯಾ ಅಂತ ಒಂದು ರೋಗ ಬರುತ್ತೆ, ಬೆಬಿಶಿಯಾ ಅಂತ ಒಂದು ರೋಗ ಬರುತ್ತೆ, ಅನಾಪ್ಲಾಸ್ಮಾ ಅಂತ ಒಂದು ರೋಗ ಬರುತ್ತೆ. ಎಲ್ಲೋ ಏನು ಹೇಗೆ ಅಂತಂದ್ರೆ ನಾವು ಡೆಂಗ್ಯೂ ಅಂತ ಹೇಳ್ತೀವಲ್ಲ, ಡೆಂಗ್ಯೂ ಮಲೇರಿಯಾ ಹೇಳ್ತೀವಲ್ಲ, ಆ ಜಾತಿಗೆ ಸೇರುವಂಥದ್ದು. ಅಂತ ರೋಗಗಳು ಕೂಡ ಹಸುಗಳಲ್ಲಿ ಹೆಚ್ಚು ಕಂಡು ಬರುತ್ತೆ. ಇವುಗಳಿಂದ ಒಂದು ರಕ್ತವನ್ನು ಒಳಗಡೆ ಹೋದಂತ ಒಂದು ಏನು ಒಂದು ಕೀಟಾಣು ವೈರಾಣು ಇರುತ್ತಲ್ಲ, ಅದು ನಮ್ಮ ದೇಹದಲ್ಲಿರುವಂತ ಹಸುಗಳ ದೇಹದಲ್ಲಿ ಇರುವಂತ ಒಂದು ರಕ್ತವನ್ನು ಹೀರೋದಲ್ಲದೆ ಹಲವಾರು ಸಮಸ್ಯೆಗಳು ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು, ಮತ್ತು ಇನ್ನಿತರ ರಕ್ತವನ್ನು ಕಡಿಮೆ ಮಾಡಿ ಒಂದು ಜಾನುವಾರುಗಳ ಮರಣಕ್ಕೆ ಕೂಡ ಒಂದು ಕಾರಣ ಆಗ್ತವೆ. ಅದರಿಂದ ಈ ಉಣ್ಣೆಗಳ ನಿಯಂತ್ರಣ ಕೂಡ ಬಹಳಷ್ಟು ಒಂದು ನಾವು ಪ್ರಾಮುಖ್ಯತೆಯನ್ನ ನೀಡಬೇಕಾಗುತ್ತೆ. ಈಗ ರಕ್ಷಿತ್ ರಾಜ್ ಅವರ ಹೇಳಿ ಇದಿಷ್ಟು ಸಮಸ್ಯೆಗಳ ಬಗ್ಗೆ ಆಯ್ತು. ಇನ್ನು ಈ ನಿಯಂತ್ರಣ ಕ್ರಮಗಳು ಹಾಗೇನೆ ಪರಿಹಾರ ಕ್ರಮಗಳು, ನಿಯಂತ್ರಣ ಕ್ರಮಗಳು ಅದರ ಶಾಖ ಒಂದು ಶಾಖದ ಬಿಸಿ ಅದರ ಮೈಗೆ ತಟ್ಟದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಯಾವ ರೀತಿಯ ನಿರ್ವಹಣೆ ಮಾಡಬೇಕಾಗುತ್ತೆ ಬೇಸಿಗೆಯಲ್ಲಿ ವಿಶೇಷವಾಗಿ? ಈ ನಿರ್ವಹಣೆ ಕ್ರಮಗಳಿಗೆ ಬಂದಾಗ ನಾವು ಇದನ್ನ ಒಂದು ಭಾಗ ಮಾಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಅಂದ್ರೆ ಮೊದಲನೇದಾಗಿ ಒಂದು ಕೊಟ್ಟಿಗೆ ಅಥವಾ ಭೌತಿಕ ರಚನೆಯಲ್ಲಿ ಕೆಲವು ವಿನ್ಯಾಸಗಳು, ಅದೇ ರೀತಿ ಆಹಾರ ನಿರ್ವಹಣೆ ಜೊತೆಗೆ ಆರೋಗ್ಯ ನಿರ್ವಹಣೆ, ಈ ಮೂರನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿದಾಗಲೇ ನಾವು ಶಾಖದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಆಗಂಥದ್ದು. ಮತ್ತೆ ನಾವು ಏನು ಬೇಸಿಗೆಯಲ್ಲಿ 500 ರಸಗಳ ನಿರ್ವಹಣೆಯನ್ನು ನಾವು ಸಮಂಜಸವಾಗಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಮೊದಲನೇದಾಗಿ ಈ ಕೊಟ್ಟಿಗೆಯ ರಚನೆಯಲ್ಲಿ ಈ ನಮ್ಮ ದೇಶದಲ್ಲಿ ಏನು ಅಂತಂದ್ರೆ 80%ಕ್ಕೂ ಅಧಿಕ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಜಾನುವಾರುಗಳನ್ನು ಹೊಂದಿರುವಂತದ್ದು. ಅವರೆಲ್ಲ ಸಾಮಾನ್ಯವಾಗಿ ಮನೆಯ ಒಂದು ಹಿತ್ತಲಿನಲ್ಲಿ ಒಂದು ಚಿಕ್ಕದಾಗಿ ಕೊಟ್ಟಿಗೆಯನ್ನು ನಿರ್ಮಿಸಿರ್ತಾರೆ. ಆ ಜಾಗದಲ್ಲಿ ಮಿಶ್ರತಳಿ ಹಸುಗಳಿಗೆ ಗಾಳಿ ಬೆಳಕು ಸರಿಯಾಗಿ ಆಡ್ತಾ ಇಲ್ಲ ಮತ್ತು ಚಾವಣಿ ಬಹಳ ಕಡಿಮೆ ಇದೆ ಅಂತ ಅಂದಲ್ಲಿ ಅವು ಹಸುಗಳು ಕೂಡ ಈ ಶಾಖದ ಒತ್ತಡಕ್ಕೆ ಒಳಗಾಗುವಂಥದ್ದು ಜಾಸ್ತಿ. ಆದ ಕಾರಣ ಮೊದಲನೇದಾಗಿ ಏನು ಅಂತಂದ್ರೆ ಶಾಖದ ಒತ್ತಡ ನಿರ್ವಹಣೆ ಮಾಡಲು ಗಾಳಿ ಬೆಳಕು ಬಹಳ ಸುಲಭವಾಗಿ ಸಲೀಸಾಗಿ ಸಂಚಾರವನ್ನು ನಡೆಸಬೇಕಾಗುತ್ತೆ. ಆ ಕಾರಣದಿಂದ ಏನು ಅಂತಂದ್ರೆ ಏನು ನಾವು ಚಾವಣಿಯನ್ನು ನಿರ್ಮಿಸಿರೋ ಅದು ಕನಿಷ್ಠ ಒಂದು 10 ಅಡಿಯ ಮೇಲೆ ಇರಬೇಕಾಗುತ್ತೆ ಮತ್ತೆ ಕಿಟಕಿಗಳು ಅಲ್ಲಲ್ಲಿ ಕಿಟಕಿಗಳನ್ನ ಕೂಡ ಇಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತದೆ. ಮತ್ತು ನಾವು ಶೆಡ್ನ ನಿರ್ಮಾಣ ಮಾಡಿದಾಗ ಅದು ಪೂರ್ವ ಪಶ್ಚಿಮ ದಿಕ್ಕಿಗೆ ಇರುವಂತದ್ದು ಬಹಳ ಉತ್ತಮ. ಯಾಕಂದ್ರೆ ಗಾಳಿ ಸಂಚಾರ ಆಗಬೇಕು ಅಂತಂದ್ರೆ ಶೆಡ್ನ ಉದ್ದ ಪೂರ್ವ ಪಶ್ಚಿಮ ದಿಕ್ಕಿಗೆ ಇರಬೇಕಾಗುತ್ತೆ. ನಂತರದಲ್ಲಿ ಚಾವಣಿ ಹೇಳಿದಂಗೆ ಕನಿಷ್ಠ ಒಂದು 10 ಅಡಿಯ ಮೇಲೆ ಇರಬೇಕು. ಅದೇ ರೀತಿ ಈ ಚಾವಣಿಗಳ ಮೇಲೆ ಒಂದು ನಾವು ಈ ಹುಲ್ಲನ್ನ ಒದಿಸುವಂತದ್ದು ಅಥವಾ ತೆಂಗಿನ ಮಟ್ಟಾಳೆ ಗರಿಗಳನ್ನ ನಾವು ಒದಿಸುವಂತದ್ದು ಅವು ಕೂಡ ಮಾಡಬಹುದು ಶಾಖದ ನಿರ್ವಹಣೆ ಮಾಡೋದಕ್ಕೆ. ಮತ್ತು ಕೊಟ್ಟಿಗೆಯ ಸುತ್ತ ಕೆಲವು ಗಾಳಿ ಬರುವಂತ ಕೆಲವು ಮರಗಳು ಅಂದ್ರೆ ಮೇವಿನ ಆಗಿ ಹೊಂಗೆ ಗಿಡ ಬಹಳಷ್ಟು ನೆರಳು ಕೊಡುತ್ತೆ, ಜೊತೆಗೆ ಗಾಳಿ ಕೂಡ ಬೀಸುತ್ತೆ. ಜೊತೆಗೆ ಮೇವಿನ ಗಿಡಗಳಾದ ಈ ನೀವು ಹೆಬ್ಬೇವಾಗ್ಬಹುದು ಅಥವಾ ಅಗಸೆ ಆಗ್ಬಹುದು ಇಂಥ ಗಿಡಗಳನ್ನ ಕೂಡ ಕೊಟ್ಟಿಗೆ ಸುತ್ತ ನಿರ್ಮಿಸ್ಕೋಬಹುದು. ಮತ್ತೆ ಕೊಟ್ಟಿಗೆ ಒಳಗಡೆ ಕೀಟಬಾಧೆಗಳು ಮತ್ತು ನೊಣಗಳು ಇವು ಕೂಡ ಇರಬಾರದು. ಮತ್ತೆ ಗಾಳಿ ಚೆನ್ನಾಗಿ ಬೀಸೋದಕ್ಕೆ ನೀವು ಒಂದು ಫ್ಯಾನ್ ಅಥವಾ ಹವಾ ನಿಯಂತ್ರಣ ಮಾಡುವಂತ ಒಂದು ಉಪಕರಣಗಳನ್ನ ಕೂಡ ಬಳಸಬಹುದು. ಇದರ ಜೊತೆಗೆ ನೀವು ಹಸುಗಳ ಕೊಟ್ಟಿಗೆ ಒಳಗೆ ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಅಥವಾ ಮೈಕ್ರೋ ಫಾಗರ್ಸ್ ಅಂತ ಬರುತ್ತೆ ಅವುಗಳನ್ನ ಕೂಡ ಅಳವಡಿಸ್ಕೋಬಹುದು. ಇವುಗಳಿಂದ ಏನಾಗುತ್ತೆ ಅಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಇಂದ ಹಸುಗಳ ಮೇಲೆ ಒಂದು ನೀರನ್ನ ಹಾಕಬಹುದು. ಇದನ್ನ ಅಳವಡಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಬಹಳಷ್ಟು ಬೇಸಿಗೆಯ ಟೈಮ್ನಲ್ಲಿ 12-1 ಗಂಟೆ ಟೈಮಲ್ಲಿ ನೀವು ಹಸುಗಳನ್ನ ಒಂದು ಮೈ ಮೇಲೆ ತೊಳೆಯುವಂಥದ್ದು ಅಥವಾ ಒಂದು ಒದ್ದೆ ಗೋಣಿಚೀಲ ಬಟ್ಟೆಯನ್ನು ಕೂಡ ನೀವು ಹಸುಗಳ ಮೇಲೆ ಹಾಕ್ಬಹುದು. ಆ ರೀತಿ ಮಾಡೋದ್ರಿಂದ ಕೂಡ ನೀವು ಶಾಖದ ಒತ್ತಡವನ್ನು ಕಡಿಮೆ ಮಾಡಬಹುದು. ಇದು ಒಂದು ಕೊಟ್ಟಿಗೆ ವಿನ್ಯಾಸ ಮತ್ತು ಹಸುಗಳ ಮೇಲೆ ನೀವು ಮಾಡಬೇಕಿರುವಂತಹ ಒಂದು ಭೌತಿಕ ಕ್ರಮಗಳು. ನಂತರದಲ್ಲಿ ಆಹಾರ. ಈಗ ಸಾಮಾನ್ಯವಾಗಿ ಬೇಸಿಗೆ ಟೈಮಲ್ಲಿ ಒಂದು ಹಾಲಿನ ಇಳುವರಿ ಕಡಿಮೆ ಆಗ್ತಿರುತ್ತೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಬೇಸಿಗೆ ಟೈಮಲ್ಲಿ ಹೆಚ್ಚು ಆಹಾರ ಸೇವನೆ ಮಾಡೋದಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ಏನಾಗುತ್ತೆ, ದೇಹದಲ್ಲಿ ಪೌಷ್ಟಿಕಾಂಶದ ಕೊರತೆಗಳು ಉಂಟಾಗ್ತಿರುತ್ತೆ. ಈ ಪೌಷ್ಟಿಕಾಂಶಗಳ ಕೊರತೆ ಉಂಟಾದಾಗ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗ್ತಿರುತ್ತೆ. ಜೊತೆಗೆ ಸಬ್ ಕ್ಲಿನಿಕಲ್ ಕೀಟೋಸಿಸ್ ಅಂತ ನಾವು ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ, ಇದು ಕೂಡ ಪ್ರಾರಂಭ ಆಗ್ತಿರುತ್ತೆ. ಆ ಕಾರಣದಿಂದ ಬೆಳಗಿನ ಜಾವ ಒಂದು 5-6 ಗಂಟೆ ಒಳಗಡೆ ನಾವು ಹಸುವಿಗೆ ಒಂದು ಪೌಷ್ಟಿಕ ಆಹಾರ, ಅಂದ್ರೆ ನಾವು ಸಾಮಾನ್ಯವಾಗಿ ಒಂದು ಹಸುಗಳಿಗೆ ಏನು ಕೈ ತಿಂಡಿ ಅಂತ ನಾವು ಕೊಡ್ತೀವಲ್ಲ, ಹಾಲಿನ ಇಳುವರಿ ಚೆನ್ನಾಗಿ ಬರಲಿ ಅಂತ ಕೈ ತಿಂಡಿ ಕೊಡುವಂಥದ್ದು, ಅದನ್ನ ಬಹಳ ಬೇಗ ಒಂದು 6 ಗಂಟೆ ಒಳಗಡೆ ಕೊಡುವಂಥದ್ದು ಬಹಳ ಉತ್ತಮ. ಮತ್ತೆ ಕೊಡುವಂತ ಆಹಾರದಲ್ಲಿ ಏನು ನಾವು ಕೈ ತಿಂಡಿ ಕೊಡ್ತಿರ್ತೇವಲ್ಲ ಅದಕ್ಕೊಂದು 20% ಎಕ್ಸ್ಟ್ರಾ ಕೈ ತಿಂಡಿ ನಾವು ಆಡ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಈ ಒಣಮೇವನ ಬೇಸಿಗೆಯಲ್ಲಿ ಹಸುಗಳು ಸೇವನೆ ಮಾಡುವಂಥದ್ದು ಕಡಿಮೆ, ಅದಕ್ಕೆ ಎರಡು ಕೂಡ ಇದು ಬ್ಯಾಲೆನ್ಸ್ ಮಾಡಿದಂಗೆ ಆಗುತ್ತೆ. ಜೊತೆಗೆ ಬೇಸಿಗೆಯಲ್ಲಿ ನಿಮಗೆ ಅವೈಲಬಿಲಿಟಿ ಇದ್ರೆ ಅತಿ ಹೆಚ್ಚು ಹಸಿರು ಮೇವನ್ನ ನಾವು ಕೊಡಬೇಕಾಗತ್ತೆ ಹಸುಗಳಿಗೆ. ಇದರಿಂದ ಕೂಡ ಒಂದು ಶಾಖದ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಇವೆಲ್ಲದರ ಜೊತೆಗೆ ಈ ನಾವು ಮಿನರಲ್ ಮಿಕ್ಸರ್ ಅಂತ ಹೇಳ್ತೀವಿ, ಖನಿಜ ಮಿಶ್ರಣಗಳು ಮತ್ತೆ ಜೀವಸತ್ವಗಳು ಇವುಗಳನ್ನ ಕೂಡ ಆಡ್ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಏನು ಆಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ನಾವು ಹೇಳ್ತೀವಿ ಮತ್ತೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಇವುಗಳನ್ನ ಕೂಡ ನೀವು ಒಂದು ಮೇಂಟೈನ್ ಮಾಡಬಹುದು. ಇದ್ರ ಜೊತೆಗೆ ಅತಿ ಹೆಚ್ಚು ಬಿಸಿಲಾದಾಗ ಬೆಲ್ಲ ಮತ್ತು ಉಪ್ಪು ಮಿಶ್ರಿತ ನೀರನ್ನು ಕೂಡ ಹಸುಗಳಿಗೆ ನೀಡುವಂಥದ್ದು ಬಹಳ ಉತ್ತಮ. ಈ ಬೆಲ್ಲ ಮತ್ತು ಉಪ್ಪು ನೀರಿನ ಜೊತೆಗೆ ನಿಂಬೆಹಣ್ಣು ಅಥವಾ ಏನು ಸಿಟ್ರಿಕ್ ಆಸಿಡ್ ಹೇಳ್ತೀವಲ್ಲ ಅದನ್ನು ಕೂಡ ಆಡ್ ಮಾಡಿ ಕೊಡೋದ್ರಿಂದ ಶಾಖದ ಒತ್ತಡವನ್ನು ಕಡಿಮೆ ಆಗುತ್ತೆ, ಜಾನುವಾರುಗಳು ಆರಾಮಾಗಿ ಇರುತ್ತವೆ. ಅಂದ್ರೆ ಹಸಿರು ಮೇವಿನ ಒಂದು ಪ್ರಮಾಣವನ್ನ ಹೆಚ್ಚಿಸುವಂತದ್ದು, ಬೆಳಗ್ಗಿನ ಸಮಯದಲ್ಲಿ ಕೊಡುವಂತಹ ಕೈ ತಿಂಡಿ ಏನಿದೆ ಅದನ್ನ ಮುಂಚಿತವಾಗಿ ಕೊಡೋದು, ಮಾಮೂಲಿ ಟೈಮ್ಗಿಂತ 1/2 ಗಂಟೆ 3/4 ಗಂಟೆ 1 ಗಂಟೆ ಮುಂಚಿತವಾಗಿ ಕೊಡೋದು ಒಳ್ಳೇದು, ಬಿಸಿಲಿಗಿಂತ ಮುಂಚೆ ಅಲ್ವಾ. ಹೌದು. ಇನ್ನು ಒಣ ಮೇವಿನ ಪ್ರಮಾಣ ಅವು ಕಡಿಮೆ ಸೇವಿಸೋದ್ರಿಂದ ಹಸಿರು ಮೇವನ್ನೇ ಆದಷ್ಟು ಪೂರೈಸೋದಕ್ಕೆ ಮಾಡಬೇಕು. ಇನ್ನು ಬೇಕಾದಂತಹ ಜೀವಸತ್ವಗಳನ್ನ ನೀಡುವಂಥದ್ದು, ಉಪ್ಪು ಮತ್ತು ಬೆಲ್ಲದ ದ್ರಾವಣವನ್ನ ಕುಡಿಸುವಂಥದ್ದು, ಇದೆಲ್ಲ ಮನುಷ್ಯರಲ್ಲಿ ಹೇಗೆ ಒಂದು ಡಿಹೈಡ್ರೇಷನ್ ನಾವು ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತೀವೋ ಅದು ರಾಸುಗಳಿಗೂ ಅನ್ವಯಿಸುತ್ತೆ. ಇನ್ನು ಕುರಿ ಮೇಕೆಗಳು ಅದಂತೂ ಅವರು ಹೊರಗಡೆ ಮೇಯಿಸೇನೆ ಅದನ್ನ ಪಾಲನೆ ಮಾಡುವಂಥದ್ದು, ಅಂತವ್ರು ಏನ್ ಮಾಡ್ಬೋದು? ಸಾಮಾನ್ಯ ಈಗ ಹೇಗೆ ಅಂತಂದ್ರೆ ಕುರಿ ಮತ್ತು ಮೇಕೆಗಳನ್ನ ಎಲ್ಲರೂ ಒಂದು ಜನಾಂಗದವರಾಗ್ಬೋದು ಅಥವಾ ಏನು ಲೇಬರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮೇಯಿಸುವಂಥದ್ದು ನಾವು ನೋಡಿರ್ತೇವೆ. ಇಂಥವ್ರು ಏನು ಅಂತಂದ್ರೆ ಈಗ ನೀರಿನ ಅವೈಲಬಿಲಿಟಿ ಬಹಳ ಕಡಿಮೆ ಇರುತ್ತೆ, ಹೊರಗಡೆ ಮೇವಿಗೆ ಮೇಯಿಸೋಕೆ ಕರ್ಕೊಂಡೋದಾಗ ನೀರಿನ ಲಭ್ಯತೆ ಕಡಿಮೆ ಇರೋದೇನಾಗುತ್ತೆ, ಅಂಥವ್ರು ಎಲ್ಲೆಲ್ಲಿ ನೀರಿರುತ್ತೆ ಅಂತ ಜಾಗದಲ್ಲಿ ಅಥವಾ ಅತಿ ಅವರು ನೀರನ್ನ ಕ್ಯಾರಿ ಮಾಡ್ಕೊಂಡೋಗಿ ಕುಡಿಸುವಂಥದ್ದು, ಯಾಕಂದ್ರೆ ಎಷ್ಟೋ ಬಾರಿ ಲಕ್ಷಣಗಳು ಕಂಡು ಬರೋದಿಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗಿ ಸಾಯಂತದ್ದು ಕೂಡ ಆಗುತ್ತೆ. ಅಂತವರು ಕೆಲವು ಒಂದು ಬಿಂದಿಗೆಗಳಲ್ಲಿ ನೀರನ್ನ ತೆಗೆದುಕೊಂಡು ಹೋಗುವಂತದ್ದು, ಮತ್ತೆ ಯಾವ್ದಾದ್ರು ಒಂದು ಬಾಳ ನೆರಳನ್ನ ನೋಡ್ತಾ ಇದೆ, ಎದುರು ಬಿಡ್ತಾ ಇದೆ, ಬಾಯಿ ತೆಗೆದುಕೊಂಡು ಏನಾದ್ರು ಉಸಿರಾಟ ಆಡ್ತಾ ಇದೆ ಅಂತ ಕಂಡು ಬಂದ್ರೆ ಅಂತ ಇದಕ್ಕೆ ನೀರನ್ನ ಕುಡಿಸಬಹುದು. ಜೊತೆಗೆ ಉಪ್ಪು ಮತ್ತು ಬೆಲ್ಲವನ್ನು ಕೂಡ ಕುಡಿಸೋದ್ರಿಂದ ನಮ್ಮೊಂದು ಪ್ರಥಮ ಚಿಕಿತ್ಸೆಯಾಗಿ ನಾವು ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಷ್ಟು ಕ್ರಮಗಳಾಯ್ತು. ಇನ್ನು ಈ ಬೇಸಿಗೆಯಲ್ಲಿ ಮೇವಿನ ಕೊರತೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಪಶುಪಾಲಕರಿಗೆ ಅದು ಸಮಸ್ಯೆಯಾಗಿ ಕಂಡು ಬರುತ್ತೆ. ಇದನ್ನ ನೀಗಿಸೋದಕ್ಕೆ ಮೇವಿನ ಲಭ್ಯತೆ ಹೆಚ್ಚಿದ್ದಾಗ ಈ ರೀತಿ ರಸ ಮೇವಿನ ತಯಾರು ಮಾಡಿಕೊಂಡು ಬಳಕೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತಾನು ಅಭಿಪ್ರಾಯ ಇದೆ. ಕೆಲವರು ಸ್ಥಿತಿವಂತರು ಅದನ್ನ ಬಹಳ ಮುಂಚಿತವಾಗಿ ಬಹಳ ಯೋಜನಾಬದ್ಧವಾಗಿ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ಹೈನುಗಾರಿಕೆ ಒಂದು ಲಾಭದಾಯಕ ನಡಿಬೇಕು ಅಂತ ಅಂದ್ರೆ ಅದರಲ್ಲಿ 60-70% ಖರ್ಚು ಒಂದು ಈ ಏನ್ ನಾವು ಕೈ ತಿಂಡಿ ಅಥವಾ ಮೇವನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ರ ಜೊತೆಗೆ ಹೈನುಗಾರಿಕೆಯಲ್ಲಿ ಕಂಡು ಬರುವಂತದ್ದು ಮೇನ್ ಆಗಿ ಲೇಬರ್ ಸಮಸ್ಯೆ. ನಾವು ಎಷ್ಟೇ ಕೂಲಿ ಕೊಡ್ತೀವಿ ಅಂತಂದ್ರೂ ಯಾರು ಕೂಡ ಲೇಬರ್ಗಳು ನಮಗೆ ಅವೈಲೇಬಿಲಿಟಿ ಸಿಗುವಂತದ್ದು ಬಹಳ ಕಡಿಮೆ. ಈ ಕಾರಣಗಳಿಂದ ಏನಾಗ್ತಿದೆ, ಈಗ ಹೊಸ ಟೆಕ್ನಾಲಜಿ ಸೈಲೇಜ್ ಅನ್ನೋ ಒಂದು ರಸ ಮೇವನ್ನ ಟೆಕ್ನಾಲಜಿ ಎಲ್ಲ ಕೂಡ ಒಂದು ಪಾಪ್ಯುಲರ್ ಆಗ್ತಿದೆ. ಏನು ಮಳೆಗಾಲದಲ್ಲಿ ಮೇವಿನ ಲಭ್ಯತೆ ಜಾಸ್ತಿ ಇದ್ದಾಗ ಆ ಮೇವನ್ನು ನಾವು ಒಂದು ಕಟಾವು ಮಾಡಿ ಒಂದು ಗುಂಡಿ ಅಥವಾ ಒಂದು ಟ್ಯಾಂಕ್ ನಲ್ಲಿ ಶೇಖರಿಸಿ ಇಡುವಂತದ್ದು ಒಂದು ಟೆಕ್ನಾಲಜಿ. ಈ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಒಂದು ವೆರೈಟಿ ಬರುತ್ತೆ, ಅದು ಅತಿ ಹೆಚ್ಚು ಮೇವಿನ ಇಳುವರಿಯನ್ನು ನೀಡುತ್ತೆ. ಒಂದು ಎಕರೆಗೆ ನಿಮಗೆ ಒಳ್ಳೆಯ ಕ್ವಾಲಿಟಿ ಗುಣಮಟ್ಟದ ಬೀಜವನ್ನು ಉಪಯೋಗಿಸಿ ಬಿತ್ತಿದೆ ಆದಲ್ಲಿ ನಿಮಗೆ 15-20 ಟನ್ ಗಂಟ ಮೇವಿನ ಇಳುವರಿ ಸಿಗುತ್ತೆ. ಆ ಮೇವನ್ನು ನೀವು ಒಂದು 60-70 ದಿನ ಹಾಲ್ಗಾಳ ಆದಂತ ಟೈಮ್ನಲ್ಲಿ ಅದನ್ನ ಕಟಾವು ಮಾಡಿ ಒಂದು ಏನು ನಾವು ಮೇವು ಕತ್ತರಿಸುವ ಯಂತ್ರದಿಂದ ಪುನಃ ಕಟಾವು ಮಾಡಿ ಒಂದು ಚೀಲ ಬರುತ್ತೆ, ಸೈಲೇಜ್ ಶೇಖರಿಸಿಡೋದಕ್ಕೆ ಒಂದು ಚೀಲದ ಮಾದರಿ ಬರುತ್ತೆ. 1 ಟನ್ ಅಥವಾ 750 ಟನ್ ಕೆಪಾಸಿಟಿಯ ಚೀಲ ಇರುತ್ತೆ, ಅಥವಾ ನೀವು ಗುಂಡಿಯಲ್ಲಿ ಶೇಖರಿಸಿಡಬಹುದು ಅಥವಾ ಒಂದು ಟ್ಯಾಂಕ್ನಲ್ಲಿ. ಈ ರೀತಿ ಶೇಖರಣೆ ಮಾಡುವಂತ ವಿಧಾನಗಳಿದೆ. ಅಂತ ಟ್ಯಾಂಕ್ಗಳಿಗೆ ನೀವು ಈ ಕಟಾವು ಮಾಡಿದಂತ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅನ್ನ ಮೇವು ಕತ್ತರಿಸುವ ಯಂತ್ರದಲ್ಲಿ ಕಟಾವು ಮಾಡಿ ತುಂಬಿಸಿ ಗಾಳಿ ಬೆಳಕು ನೀರು ಯಾವ್ದು ಕೂಡ ಜಾಸ್ತಿ ಹೋಗೋದಿನಗೆ ಬಹಳ ಟೈಟ್ ಆಗಿ ನೀವು ತುಂಬಿ ಇಡಬೇಕಾಗುತ್ತೆ. ಈ ಶೇಖರಿಸಿಟ್ಟ ಮೇವನ್ನು 45 ದಿನ ನಂತರದಲ್ಲಿ ನೀವು ಈ ಹಸುಗಳಿಗೆ ನೀಡಬಹುದು. ಮೇವಿನ ಲಭ್ಯತೆ ಸಾಮಾನ್ಯವಾಗಿ ಈ ರೈನಿ ಸೀಸನ್ ಮಳೆಗಾಲದಲ್ಲಿ ನಮಗೆ ಹೆಚ್ಚಿಗೆ ಇರುತ್ತೆ. ಆ ಮೇವನನ್ನು ನಾವು ಶೇಖರಿಸಿ ಇಟ್ಟು ಬೇಸಿಗೆಗಾಲದಲ್ಲಿ ಯಾವಾಗ ನಮಗೆ ಹಸಿರು ಮೇವು ಲಭ್ಯತೆ ಇರೋದಿಲ್ಲ ಅಂತ ಸಮಯದಲ್ಲಿ ಜಾನುವಾರುಗಳಿಗೆ ನೀಡೋದ್ರಿಂದ ಒಂದು ಪೌಷ್ಟಿಕ ಆಹಾರವನ್ನು ನೀಡಿದಂಗಾಗುತ್ತೆ. ಮತ್ತೆ ಈ ಬೇಸಿಗೆ ಒತ್ತಡವನ್ನು ಕೂಡ ಹಸಿರು ಮೇವು ನೀಡೋದ್ರಿಂದ ಅದರಲ್ಲೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ರಸಮೇವು ಅಂತ ಬಂದಾಗ ಮೊದಲು ಈ ಟೆಕ್ನಾಲಜಿ ಬಂದಿರುವಂತದ್ದು ಒಂದು ಪೌಷ್ಟಿಕ ಆಹಾರವನ್ನು ಒದಗಿಸೋಕೆ, ಮತ್ತೆ ಯಾವಾಗ ಈ ಮೇವಿನ ಸಮಸ್ಯೆ ಉಂಟಾಗುತ್ತಲ್ಲ ಅದನ್ನ ಕಡಿಮೆ ಮಾಡೋದಕ್ಕೆ, ಮತ್ತೆ ನೀವು ಮನೆ ಹತ್ರದಲ್ಲೇ ಪಕ್ಕದಲ್ಲೇ ನಾವು ಈ ರೀತಿ ಶೇಖರಣೆ ಮಾಡುವಂತ ಚೀಲ ಆಗ್ಬೋದು, ಗುಂಡಿ ಆಗ್ಬೋದು, ಟ್ಯಾಂಕ್ ಆಗ್ಬೋದು, ಇವುಗಳನ್ನ ಮಾಡ್ಕೊಡೋದ್ರಿಂದ ನೀವು ಹೊರಗಡೆ ಹೋಗಿ ಮೇವಿನ ಕತ್ತರಿಸಿ ತಂದು ಜಾನುವಾರುಗಳಿಗೆ ನೀಡೋ ಅವಶ್ಯಕತೆ ಇರೋದಿಲ್ಲ. ಕತ್ತರಿಸಿ ಇಟ್ಟಿರುವ ಮೇವು ಪೌಷ್ಟಿಕವಾಗಿರುವಂತಹ ಮೇವು ನೀವೇ ತಂದು ನಿಮ್ಮ ಜಾನುವಾರುಗಳಿಗೆ ಆಹಾರವಾಗಿ ನೀಡಬಹುದು. ಇದರಿಂದ ನಿಮಗೆ ಹಾಲಿನ ಇಳುವರಿ ಕೂಡ ಹೆಚ್ಚಾಗುತ್ತೆ, ಮತ್ತೆ ನೀವು ಲಾಭದಾಯಕವಾಗಿ ಕೂಡ ಹೈನುಗಾರಿಕೆಯನ್ನ ಮಾಡಬಹುದು. ಅಂದ್ರೆ ಆ ಒಂದು ಕತ್ತರಿಸಿದಂತಹ ಮೇವಿನ ಮೇಲೆ ಒಂದಿಷ್ಟು ಯೂರಿಯಾ ಎಲ್ಲ ಚೆಲ್ಲೋದು ಅದೆಲ್ಲ ಮಾಡ್ತಾರಲ್ವಾ? ನಮ್ಮ ಭಾಗದಲ್ಲಿ ರೈತರು ಈಗ ಏನು ಮೇವಿನ ಜೋಳ ಬರುತ್ತಂತಲ್ಲ ಅಂತ ಇದಕ್ಕೆ ನಾವು ಅದನ್ನ ಎನ್ರಿಚ್ ಅಂತ ಹೇಳ್ತೀವಿ. ಆ ಎನ್ರಿಚ್ ಮಾಡೋದಕ್ಕೆ ನೀವು 1 ಟನ್ ಕತ್ತರಿಸಿರುವಂತಹ ಮೇವಿನ ಜೋಳಕ್ಕೆ ಯೂರಿಯಾ, ಸಾಮಾನ್ಯವಾಗಿ ಈಗ ರೈತರು ಅದನ್ನು ಯೂರಿಯಾ ಹಾಕೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದಾರೆ, ಯಾಕಂದ್ರೆ ಅದು ಕೆಮಿಕಲ್ ಅಂತ ಹೇಳಿ. 1 ಕೆಜಿ ಬೆಲ್ಲ, 1 ಕೆಜಿ ಉಪ್ಪು, 1 ಕೆಜಿ ಮಿನರಲ್ ಮಿಕ್ಸರ್, ಜೊತೆಗೆ ಸೈಲೇಜ್ ಕಲ್ಚರ್ ಅಂತ ಹೇಳ್ಬಿಟ್ಟು ಮಾರುಕಟ್ಟೆಯಲ್ಲಿ ವಿಧ ವಿಧ ಬ್ರ್ಯಾಂಡ್ಗಳಲ್ಲಿ ನಿಮಗೆ 100-800 ರೂಪಾಯಿ ಗಂಟನೂ ಸೈಲೇಜ್ ಕಲ್ಚರ್ ಅಂತ ಸಿಗುತ್ತೆ. ಆ ಕಲ್ಚರ್ನ ಕೂಡ ನೀವು ಆಡ್ ಮಾಡಿ ನೀವು ಏನು ರಸಮೇವಿನ ಪೌಷ್ಟಿಕತೆಯನ್ನ ಹೆಚ್ಚಿಸಿ ಒಂದು ಪೌಷ್ಟೀಕರಿಸಿದ ರಸಮೇವನ್ನು ಕೂಡ ನೀವು ನೀಡಬಹುದು. ಈ ಏನು ಉಪ್ಪು ಬೆಲ್ಲ ಮತ್ತೆ ಸೈಲೇಜ್ ಕಲ್ಚರ್ ಇವೆಲ್ಲವನ್ನು ಆಡ್ ಮಾಡೋದ್ರಿಂದ ಪೌಷ್ಟಿಕತೆ ಹೆಚ್ಚುತ್ತೆ. ಮತ್ತೆ ಈ ಸೈಲೇಜ್ ಕಲ್ಚರ್ ಅಂತ ಹೇಳ್ತೀವಲ್ಲ ರಸಮೇವ ಕಲ್ಚರ್, ಈ ಕಲ್ಚರ್ನ ಆಡ್ ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ 45 ದಿನ ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದು ಬಾರಿ ಶೇಖರಿಸಿಟ್ಟ ರಸಮೇವಿನ ಚೀಲವನ್ನು 45 ದಿನ ಬೇಕಾಗುತ್ತೆ ಅದು ಫರ್ಮೆಂಟೇಷನ್ ಆಗಿ ಒಂದು ಕಂಪ್ಲೀಟ್ ಒಂದು ಸೈಲೇಜ್ ಒಂದು pH ಏನು ರಸಸಾರ ಇರುತ್ತಲ್ಲ ಅದು ಒಂದು 3.5-4.5 ಒಳಗಡೆ ಇರುವಂತದ್ದು ಬೆಸ್ಟ್ ಕ್ವಾಲಿಟಿ ಸೈಲೇಜ್ ಅಂತ ಹೇಳ್ತೀವಿ. ಅದನ್ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಬೆಲ್ಲದ ಸ್ಮೆಲ್, ಈ ಬ್ಯಾಲ್ದಂಡು ಬರುತ್ತಲ್ಲ ಆ ರೀತಿ ನಿಮ್ಗೆ ವಾಸನೆ ಬರುತ್ತದೆ. ಆ ರೀತಿ ಇರುವಂತದ್ದು ಒಳ್ಳೆ ಗುಣಮಟ್ಟದ ಸೈಲೇಜ್. ಈ ಸೈಲೇಜ್ ಕಲ್ಚರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಆ ರೀತಿ ಗುಣಮಟ್ಟದ ಒಂದು ರಸಮೇವು ದೊರಕುತ್ತೆ. ಮತ್ತೆ ಈ 45 ದಿನ ಏನು ನಾವು ಮಿನಿಮಮ್ ಡ್ಯೂರೇಷನ್ ಅಂತ ಹೇಳ್ತೀವಿ, ಅದನ್ನ ನೀವು ಒಂದು 30 ದಿನಕ್ಕೂ ಕೂಡ ರಿಡ್ಯೂಸ್ ಮಾಡಬಹುದು. ಮತ್ತೆ ಏನು ಶೆಲ್ಫ್ ಲೈಫ್ ಅಂತ ಹೇಳೋದು ಕೂಡ ನಾವು 1 ವರ್ಷ ಅಂತ ಹೇಳ್ತೀವಿ. ಈ ಸೈಲೇಜ್ ಕಲ್ಚರ್ನ ಆಡ್ ಮಾಡೋದ್ರಿಂದ ನಿಮಗೆ 2 ವರ್ಷಕ್ಕಂಟನು ಶೆಲ್ಫ್ ಲೈಫ್ ಹೋಗುತ್ತೆ. ಮತ್ತು ಒಂದು ಬಾರಿ ನೀವು ಶೇಖರಿಸಿಟ್ಟ ಸೈಲೇಜ್ ಓಪನ್ ಮಾಡಾದ್ಮೇಲೆ ನೀವು ಕನಿಷ್ಠ 20 ದಿನದೊಳಗೆ ಅದನ್ನು ಕಂಪ್ಲೀಟ್ ಖಾಲಿ ಮಾಡಬೇಕಾಗುತ್ತೆ. ಮಾಡಿಲ್ಲ ಅಂತ ಅಂದ್ರೆ ನೀವು ಅದು ಹಾಳಾಗ್ತಾ ಹೋಗುತ್ತೆ, ನಂತರದಲ್ಲಿ ಫಂಗಸ್ ಎಲ್ಲ ಗ್ರೋತ್ ಆಗಿ ಸೇವನೆ ಮಾಡಿದಂತ ಹಸುಗಳ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುತ್ತೆ. ಇನ್ನು ಅಜೋಲಾವನ್ನು ಸಹ ಒಂದು ಉತ್ತಮ ಪೌಷ್ಟಿದಾಯಕ ಮೇವು ಅಂತ ಪರಿಗಣಿಸಿ ಬಳಕೆ ಮಾಡ್ತಾ ಇದ್ದಾರೆ. ಹೇಳಿ, ಅದರ ಬಳಕೆಯ ಒಂದು ಪ್ರಾಮುಖ್ಯತೆ ಏನು? ನಮ್ಮ ರೈತರು ಭತ್ತ ಗದ್ದೆಯಲ್ಲೆಲ್ಲ ಒಂದು ಪಾಚಿ ಅನ್ನಂತ ನೋಡಿರ್ತಾರೆ, ಅದೇ ಅಜೋಲಾ. ಅಜೋಲಾದಲ್ಲಿ ನಾವು ಹಸುಗಳಿಗೆ ನೀಡುವಂಥದ್ದು ಒಂದು ಅಜೋಲಾ ಪಿನ್ನಾಟ ಅಥವಾ ಅಜೋಲಾ ಮೈಕ್ರೋಫಿಲ್ಲ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ. ಆ ಅಜೋಲಾ ನಾವು ಜಾನುವಾರುಗಳಿಗೆ ಒಂದು ಪೌಷ್ಟಿಕ ಆಹಾರವಾಗಿ ನೀಡಬಹುದು. ಈ ಅಜೋಲಾದಲ್ಲಿ ನಮಗೆ ಒಂದು 20-25% ಗಂಟು ನಮಗೆ ಪ್ರೋಟೀನ್ ಅಂಶ ಇರುತ್ತೆ, ಮತ್ತೆ ಒಳ್ಳೆ ಗುಣಮಟ್ಟದ ಜೀವಸತ್ವಗಳು, ಮಿನರಲ್ಸ್ ಮತ್ತೆ ಕ್ಯಾಲ್ಸಿಯಂ ಕೂಡ ಅಜೋಲಾದಲ್ಲಿ ಇರುತ್ತೆ. ಈ ಕಾರಣದಿಂದ ರೈತರು ಒಂದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್, 0 ಇನ್ವೆಸ್ಟ್ಮೆಂಟ್, ನಿಮ್ಮ ಮನೆಯಲ್ಲಿ ಮನೆಯ ಹಿತ್ತಲ ಭಾಗದಲ್ಲಿ ಕೊಟ್ಟಿಗೆ ಜಾಗದಲ್ಲಿ ಯಾವ್ದಾದ್ರು ಒಂದು ಒಂದು ಗುಂಡಿನ ತೆಗೆದು ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿ ಅದರ ಒಳಗಡೆ ಒಂದು ಸ್ಕ್ವೇರ್ ಮೀಟರ್ಗೆ ಒಂದು 5 ಕೆಜಿ ಮಣ್ಣು ಮತ್ತೆ ಅದೇ ಒಂದು ಸ್ಕ್ವೇರ್ ಮೀಟರ್ಗೆ 1-2 ಕೆಜಿಯಷ್ಟು 2 ದಿನ ಕಳಿತ ಸಗಣಿಯನ್ನು ಹಾಕಿ ಅದನ್ನ ನೀರು ತುಂಬಿ 2 ದಿನ ಆದ ನಂತರದಲ್ಲಿ ಅಜೋಲಾ ಕಲ್ಚರ್ ಅನ್ನೋದು ಸಿಗುತ್ತೆ ನಿಮಗೆ. ನಮ್ಮ ಮೈಸೂರು ಆಲ್ನಳ್ಳಿ KMF ಅಲ್ಲಿ ಕೂಡ ಸಿಗುತ್ತೆ, ಅಥವಾ JSS ಕೃಷಿ ವಿಜ್ಞಾನಕ್ಕಿಂತ ಬಂದ್ರೆ ಅಲ್ಲೂ ಕೂಡ ಅಜೋಲಾ ಕಲ್ಚರ್ ಸಿಗುತ್ತೆ. ಇದನ್ನು ನೀವು ಬಿಡಬೇಕಾಗತ್ತೆ. ನೀರು ತುಂಬಿ ಬಿಟ್ಟಂತ ಅಜೋಲಾ ಕಲ್ಚರ್ ನಿಮಗೆ 10 ದಿನದ ನಂತರದಲ್ಲಿ ಪ್ರತಿದಿನ ಒಂದು ನಿಮಗೆ ಒಂದು 12 ಅಡಿ ಉದ್ದ, 3 ಅಡಿ ಅಗಲ ಮತ್ತೆ ಒಂದು 3.25 ಫೀಟ್ ಆಳ ಇದೆ ಅಂತಂದ್ರೆ ನಿಮಗೆ ಪ್ರತಿದಿನ 3.25 ರಿಂದ 1 ಕೆಜಿ ಗಂಟ ನಿಮಗೆ ಅಜೋಲಾ ಸಿಗುತ್ತೆ. ಈ ಅಜೋಲಾವನ್ನ ರೈತರು ಹಸುಗಳಿಗೆ ಒಂದು ಪೌಷ್ಟಿಕ ಆಹಾರವಾಗಿ ನೀಡಬಹುದು. ಈಗ ನಾವು ಬೇಸಿಗೆ ಟೈಮ್ನಲ್ಲಿ ಜಾನುವಾರುಗಳಿಗೆ ಹಸಿರು ಮೇವು ಸಿಗುವಂತದ್ದು ಬಹಳ ಕಡಿಮೆ, ಮತ್ತೆ ಈ ಹಸುಗಳು ಬಹಳ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇರುತ್ತೆ. ಅಂತ ರೈತರು ಏನ್ ಮಾಡಬಹುದು ಅಂತಂದ್ರೆ ಅಜೋಲಾವನ್ನು ಮನೆ ಹತ್ತಿರ ಮಾಡ್ಕೊಳ್ಳೋದ್ರಿಂದ ಒಂದು ಪೌಷ್ಟಿಕ ಆಹಾರವನ್ನು ಹಸುಗಳಿಗೆ ನೀಡಬಹುದು. ಈ ಅಜೋಲಾವನ್ನು ನೀಡೋದ್ರಿಂದ 10-15% ಗಂಟ ಹಾಲಿನ ಇಳುವರಿಯಲ್ಲೂ ಕೂಡ ಹೆಚ್ಚಾಗುತ್ತೆ. ಮತ್ತು ನಾವು ನೋಡ್ತಾ ಇರ್ತೀವಿ ಈಗ ಹಾಲಿನಲ್ಲಿ ಕೊಬ್ಬಿನಂಶ ಬಹಳ ಕಡಿಮೆ ಇದೆ ಅಂತ ಸುಮಾರು ಜನ ರೈತರು ಅವರು ಒಂದು ಕಂಪ್ಲೇಂಟ್ ನ ಮಾಡ್ತಾ ಇರ್ತಾರೆ. ಅಂತ ರೈತರುಗಳು ಈ ಅಜೋಲಾವನ್ನ ಬಳಸೋದ್ರಿಂದ ಈಗ ಏನು ನಾವು ಕೊಬ್ಬಿನಂಶ ಹೇಳ್ತೀವಲ್ಲ ಅದು ಕೂಡ ಹಾಲಿನಲ್ಲಿ ಏರಿಕೆ ಕಂಡು ಬರುತ್ತದೆ. ರಕ್ಷಿತ್ ರಾಜ್ ಅವರ, ಇಷ್ಟೊತ್ತು ಬೇಸಿಗೆಯಲ್ಲಿ ಹೈನು ರಾಸುಗಳು ಹಾಗೂ ಇತರ ಕುರಿ ಮೇಕೆ ಇವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮ ರೈತ ಬಾಂಧವರಿಗೆ ಅನ್ನಿಸ್ತಾ ಇರುತ್ತೆ, ನಾವು ರಕ್ಷಿತ್ ರಾಜ್ ಅವ್ರ ಜೊತೆ ಫೋನ್ನಲ್ಲಿ ಮಾತಾಡಿ ಇನ್ನೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದಲ್ಲ ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. 9-2-4-4-1-1-8-6 9-2-4-4-1-1-8-6 9-2-4-4-1-1-8-6 ಬೇಸಿಗೆಯಲ್ಲಿ ನಿರ್ವಹಣೆ ಬಗ್ಗೆ ನಾವು ಹೇಳಿದ್ದೀವಿ. ಇದು ಎಲ್ಲ ಕಾಲಕ್ಕೂ ಬಹುಶಃ ಅನ್ವಯಿಸುತ್ತೆ. ತಾಪಮಾನದ ಶಾಖದ ಒತ್ತಡದಿಂದ ಉಂಟಾಗುವಂತಹ ಪರಿಣಾಮಗಳನ್ನು ಬಿಟ್ಟರೆ ಬೇರೆ ಎಲ್ಲ ನಾವು ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ವಿ, ವರ್ಷ ಇಡೀ ಮಾಡಬೇಕಾದಂತಹ ನಿರ್ವಹಣಾ ಕ್ರಮಗಳಲ್ಲೂ ಈ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಸಂತೋಷ, ಸಾಕಷ್ಟು ವಿಚಾರಗಳನ್ನು ನೀವು ತಿಳಿಸಿದ್ದೀರಿ. ರೈತ ಬಾಂಧವರು, ಪಶುಪಾಲಕರು ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಅವರ ಆಸ್ತಿ ಅಥವಾ ನೀವು ಹೇಳಿದ ಹಾಗೆ ಕುರಿ ಮೇಕೆ ಹಸು ಇವೆಲ್ಲ ಬದುಕಿನ ಒಂದು ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ಜೀವಿಗಳು, ಅವುಗಳ ಒಂದು ನಿರ್ವಹಣೆ ಎಷ್ಟು ಚೆನ್ನಾಗಾಗುತ್ತೆ ಬದುಕು ಅಷ್ಟೇ ಚೆನ್ನಾಗಿರುತ್ತೆ, ಸಂತುಷ್ಟವಾಗಿರುತ್ತೆ. ಸಮಗ್ರ ಕೃಷಿಯಲ್ಲಿ ಪ್ರಮುಖ ಪಾತ್ರ ಹೈನುಗಾರಿಕೆಗೆ ಪಶುಪಾಲನೆಗೆ ಈ ಕಾರಣದಿಂದಲೇ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಗಮನ ಹರಿಸಿ ಅವರ ಪಶು ಸಂಪತ್ತನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿಕೊಳ್ಳಿ, ಈ ಮೂಲಕ ಅವ್ರಿಗೂ ಸಹ ಅಭಿವೃದ್ಧಿ ಆಗುತ್ತೆ. ಈ ವಿಚಾರಗಳನ್ನು ಹೇಳ್ತಾ ಈ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು ಸರ್. ಇದುವರೆಗೆ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿರುವ ಡಾ UM ರಕ್ಷಿತ್ ರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಅಧ್ಯಯನಕ್ಕೆ ಅವಕಾಶಗಳನ್ನು ಕುರಿತು ಮಂಡ್ಯದ ಬಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡಿಪ್ಲೊಮಾ ವಿಭಾಗದಲ್ಲಿ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಎಂಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಈಗ ಕೇಳಿ ಜನಪದ ಗೀತೆ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ಬೆವರಿನ ಹನಿಗಳು ಬೆಳೆಯಾಗಿ